ತೇವಾಂಶದ ಕೊರತೆಯಾದರೆ ಇಳುವರಿ ಸಾಕಷ್ಟು ಕಡಿಮೆಯಾಗುತ್ತೆ. ಆದ್ದರಿಂದ ರೈತರು ತಮ್ಮ ಜಮೀನಿನ ಮಣ್ಣಿನ ಆಳಕ್ಕನುಸಾರವಾಗಿ ತಳಿಗಳನ್ನು ಆಯ್ಕೆ ಮಾಡೋದು ಅತಿ ಮುಖ್ಯ. ಅಂದರೆ ಕಡಿಮೆ ಆಳದ ಮಣ್ಣಿನ ಜಮೀನಿನಲ್ಲಿ ಕಡಿಮೆ ಅವಧಿಯಲ್ಲಿ ಮಾಗುವ ತಳಿಗಳನ್ನು, ಅಥವಾ ಹೆಚ್ಚು ಆಳದ ಮಣ್ಣಿನ ಜಮೀನಿನಲ್ಲಿ ಮಧ್ಯಮ ಅಥವಾ ಹೆಚ್ಚಿನ ಅವಧಿಯಲ್ಲಿ ಮಾಗುವ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆಗೆ ಬಳಸುವುದು ಲಾಭದಾಯಕ. ಜೋಳದಲ್ಲಿ ಅನೇಕ ತಳಿಗಳಿವೆ. SPV 2217 ಈ ತಳಿ ಎಲ್ಲ ಥರದ ಜಮೀನುಗಳಿಗೆ ಸೂಕ್ತವಾಗಿದೆ. ಈ ತಳಿ ಮುಖ್ಯವಾಗಿ ದಪ್ಪ ದುಂಡಾದ ಹೊಳಪಿರುವಂಥ ಕಾಳುಗಳ ಜೊತೆಗೆ ಮಾಗುವ ಸಮಯದಲ್ಲಿ ಹಸಿರಾದ ಎಲೆಗಳನ್ನು ಹೊಂದಿರುತ್ತೆ. ಈ ತಳಿ ಮಾಲ್ದಂಡಿ ತಳಿಗಿಂತ 20-25% ಹೆಚ್ಚಿನ ಕಾಳಿನ ಇಳುವರಿ ನೀಡುತ್ತೆ. ಅಲ್ಲದೆ ಉತ್ತಮ ಗುಣಮಟ್ಟದ ಮೇವು ದೊರೆಯುತ್ತದೆ. ಈ ತಳಿ ಇದ್ದಲು ಕಾಂಡಕೊಳೆ ರೋಗ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಮಾಗುವ ಸಮಯದಲ್ಲಿ ಈ ತಳಿ ನೆಲಕ್ಕೆ ಬೀಳೋದಿಲ್ಲ. BJV 44 ಈ ತಳಿ ಮಧ್ಯಮ ಮತ್ತು ಹೆಚ್ಚು ಆಳದ ಮಣ್ಣಿಗೆ ಸೂಕ್ತವಾಗಿದೆ. ಇದು M35-1 ತಳಿಗಿಂತ ಉತ್ತಮ ಕಾಳಿನ ಇಳುವರಿ ಮತ್ತು ಮೇವಿನ ಇಳುವರಿ ನೀಡಬಲ್ಲದು. ಇದರ ಕಾಳು ಮತ್ತು ರೊಟ್ಟಿಯ ಗುಣಮಟ್ಟ M35-1 ತಳಿಗೆ ಸಮವಾಗಿದೆ. ಇದರ ಮೇವಿನ ಗುಣಮಟ್ಟ M35-1 ತಳಿಗಿಂತ ಚೆನ್ನಾಗಿದೆ. ಈ ತಳಿ 125-130 ದಿನಗಳಲ್ಲಿ ಮಾಗುತ್ತೆ ಮತ್ತು 220 cm ಎತ್ತರ ಇರುತ್ತೆ. ಇದು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವಂಥ ಆಳವಾದ ಕಪ್ಪು ಮಣ್ಣಿನ ಭೂಮಿಗೆ ಸೂಕ್ತವಾಗಿದೆ. DSV 4 ಈ ತಳಿ ಇತರೆ ತಳಿಗಳಿಗಿಂತ 5 ದಿವಸ ತಡವಾಗಿ ಮಾಗುವುದರಿಂದ ಇದನ್ನು ಹೆಚ್ಚು ಆಳದ ಮಣ್ಣಿನಲ್ಲಿ ಬೆಳೆಯಬಹುದು. ಇದ್ದಿಲು ಕಾಂಡಕೊಳೆ ರೋಗ ಮತ್ತು ತುಕ್ಕು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದರಿಂದ ಮೇವಿನ ಗುಣಮಟ್ಟ ಕಡಿಮೆಯಾಗೋದಿಲ್ಲ ಮತ್ತು ಬೆಳೆ ಭೂಮಿಗೆ ಬೀಳೋದಿಲ್ಲ. ಕಾಳು ದುಂಡಗೆ M35-1 ದಪ್ಪವಾಗಿರ್ತವೆ. ಶೇಖರಣೆ ಮಾಡಿದಾಗ ನುಸಿ ಮತ್ತಿತರ ಹುಳುಗಳ ಬಾಧೆಗೆ ಒಳಗಾಗುವುದಿಲ್ಲ. ಬೆಳೆ 180-200 cm ಎತ್ತರ ಬೆಳೆದು 125 ದಿನಗಳಲ್ಲಿ ಮಾಗುತ್ತದೆ. M35-1 ಈ ತಳಿ ಎಲ್ಲ ಥರದ ಜಮೀನುಗಳಿಗೆ ಸೂಕ್ತವಾಗಿದೆ. ಹಸಿಯ ಕೊರತೆ ಮತ್ತು ಸುಳಿ ನೊಣದ ಬಾಧೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಇದು ಹೊಂದಿದೆ. ಹಿಂಗಾರು ಹಂಗಾಮಿನ ಎಲ್ಲ ಪ್ರದೇಶಗಳಿಗೂ ಇದು ಸೂಕ್ತವಾಗಿದೆ. ಉತ್ತಮ ಗುಣಮಟ್ಟದ ರೊಟ್ಟಿಯನ್ನು ಕೂಡ ತಯಾರಿಸಬಹುದು. ಹಿಂಗಾರಿ ಜೋಳವನ್ನು ಮಳೆಯಾಶ್ರಿತ ಬೆಳೆಯಾಗಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರೋದರಿಂದ ಅದರ ಇಳುವರಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿದೆ. ಬಿತ್ತಿದ ನಂತರ ಬೀಳುವ ಪ್ರತಿ ಹನಿ ಮಳೆ ನೀರನ್ನು ಪೋಲಾಗಲು ಬಿಡದೆ ಸಂರಕ್ಷಿಸಿ ಅದು ಬೆಳೆಗೆ ಸಿಕ್ಕಾಗ ಮಾತ್ರ ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ. ಆದ್ದರಿಂದ ಚೌಕುಮಡಿ ಮಾಡಿ ಮಳೆ ನೀರನ್ನು ಸಂರಕ್ಷಣೆ ಮಾಡುವುದು ಒಂದು ಉತ್ತಮ ಪದ್ಧತಿಯಾಗಿದೆ. ಬಿತ್ತಿದ ನಂತರ ಮಳೆ ಆಗದೇ ಇದ್ದಲ್ಲಿ ತೇವಾಂಶದ ಕೊರತೆಯಿಂದ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡು ಇಳುವರಿ ಕಡಿಮೆಯಾಗುವ ಸಂದರ್ಭ ಹೆಚ್ಚಾಗಿರುತ್ತೆ. ಇದನ್ನು ತಡೆಯೋದಕ್ಕೆ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಬೆರೆಸಿದ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಬೀಜ ಮೊಳಕೆ ಪ್ರಮಾಣ ಹಾಗೂ ಸಸಿಗಳ ಬೆಳವಣಿಗೆ ಸುಧಾರಿಸುವುದಲ್ಲದೆ ಬೆಳೆಗೆ ಬರವನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಇಳುವರಿಯಲ್ಲಾಗುವ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಪ್ರತಿ ಎಕರೆಗೆ 3 ಕಿಲೋಗ್ರಾಂ ಬೀಜವನ್ನು 45 cm ಅಂತರದ ಸಾಲುಗಳಲ್ಲಿ 15 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಸುಮಾರು 60,000 ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಹಿಂಗಾರಿ ಜೋಳವನ್ನು ತಡವಾಗಿ ಬಿತ್ತನೆ ಮಾಡುವುದರಿಂದ ಸುಳಿ ನೊಣದ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಬಿತ್ತನೆಯನ್ನು 15 ಅಕ್ಟೋಬರ್ ಮಾಡೋದು ಒಳ್ಳೆಯದು. ಒಂದು ವೇಳೆ ಬಿತ್ತನೆ ತಡವಾದಲ್ಲಿ 3% ಕಾರ್ಬೋಫ್ಯೂರಾನ್ ಹರಳನ್ನು ಎಕರೆಗೆ 12 ಕಿಲೋಗ್ರಾಂನಂತೆ ಬಿತ್ತುವಾಗ ಮಣ್ಣಿನಲ್ಲಿ ಬೆರೆಸೋದು ಒಳ್ಳೆಯದು. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ರಾಮದುರ್ಗ ತಾಲೂಕು ಸಾಲಹಳ್ಳಿಯ ಚಂದ್ರವ್ವ ನೀಲಪ್ಪನವರು ಹಾಗೂ ಮೇಳದವರಿಂದ ಸಂಜ್ಞಾಬಾಳ್ಯ ದಪ್ಪಿನಾಟ. ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಸಂಜ್ಞಾ ಬಳವನ ಇರಲಂತ ಕರುಣ ಬಳವನ ಇರಲಂತ ಕರುಣ ಸಂಜ್ಞಾ ಬಳವನ ಇರಲಂತ ಕರುಣ ಗಜವಜನ ನಿಮ್ಮ ಧ್ಯಾನ ಮಾಡುವೇನ, ಗಜವಜನ ನಿಮ್ಮ ಧ್ಯಾನ ಮಾಡುವೇನ, ಗಜವಜನ ನಿಮ್ಮ ಧ್ಯಾನ ಮಾಡುವೇನ. ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ, ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ, ವಾಸುಳ್ಳ ಸಾಲಹಳ್ಳಿ ಗಂಗೆಯದ ದಯವಿರಲಿ, ವಾಸುಳ್ಳ ಸಾಲಹಳ್ಳಿ ಸದಶಿವರ ದಯವಿರಲಿ. ಗಜವದನ ನಿಮ್ಮ ಧ್ಯಾನ ಮಾಡುವೇನ, ಗಜವಜನ ನಿಮ್ಮ ಧ್ಯಾನ ಮಾಡುವೇನ, ಗಜವದನ ನಿಮ್ಮ ಧ್ಯಾನ ಮಾಡುವೇನ, ಗಜವದನ ನಿಮ್ಮ ಧ್ಯಾನ ಮಾಡುವೇನ. ಏನೋ ಗೆಳೆಯ ಬಳನ ಮಿತ್ರ, ಈ ಜಾತ್ರೆಲಿ ಬಂದು ಏನೇನು ಕಂಡು? ಮಿತ್ರ ಮಿತ್ರ ಈ ಜಾತ್ರೆಲಿ ಬಂದು ಏನು ಕಂಡು ಅಂತ ಕೇಳ್ತಿಲ್ಲ. ಹೌದು ಮಿತ್ರ. ಮಿತ್ರ ಏನು ಪಳಾರದ ಅಂಗಡಿ? ಗೆಳೆಯ ಏನು ಬಳೆಗಾರ ಅಂಗಡಿ? ಮಿತ್ರ ಪಗಡಿ ಬಜಾರ್ ನೋಡು ಗೆಳೆಯ, ಎಷ್ಟು ಚಂದ ಅದಾವ. ಏನೋ ಗೆಳೆಯ ಬಳನ ಮಿತ್ರ, ಈ ಜಾತ್ರೆಲಿ ಬಂದು ಬಳೆಗಾರ ಅಂಗಡಿ, ಮಿಠಾಯದ ಅಂಗಡಿ, ಪಗಡಿ ಬಾಜಾರ ಗೆಳೆಯ, ತಿಂಡಿ ತಿನಿಸುಗಳ ಇವನ ಕಂಡು ಮಿತ್ರ, ಮತ್ತೇನಾರ ಕಂಡು? ಮಿತ್ರ ನಾ ಕಂಡದಷ್ಟೇ ನೋಡು ಗೆಳೆಯ, ನೀನೇನ ಕಂಡಿ? ಮಿತ್ರ ನಾ ಏನ ಕಂಡು ಹೇಳ್ಬೇಕಲ್ಲ. ಹೌದು ಮಿತ್ರ. ಗೆಳೆಯ ಹೇಳುತ್ತೇನೆ ಕೇಳು. ಮಿತ್ರ ಚಂದಾಗಿ ಹೇಳು ಅಂತ ನಾವು. ಒಂದ ಹೆಣ್ಣ ಕಂಡಿನ ಬಾಳನ್ನ ಕನ್ನಲಿ ನೋಡಿನ, ಒಂದ ಹೆಣ್ಣ ಕಂಡಿನ ಬಾಳನ್ನ ಕನ್ನಲಿ ನೋಡಿನ, ಊರೊಳಗೆ ಓಣಿ ಒಳಗೆ ಇದ್ದಳು ರತಾ ದೇವಿನ. ನಗರಾವೇನಾಂಗ ನಡ ಸಣ್ಣ ಹುಡಗಿ ಮಯ ಬನ್ನ, ನಗರಾವೇನಾಂಗ ನಡ ಸಣ್ಣ ಹುಡಗಿ ಮಯ ಬನ್ನ, ನಡಿನಾಗ ನಡಿನಾಗ ಇಟ್ಟಳು ಬಳವಟಾನ. ಗಂಡ ಮೇಟ ಗದಗಿನ ಸೋಪುರ ಬಸವನ ದೇವರ, ಗಂಡ ಮೇಟ ಗದಗಿನ ಸೋಪುರ ಬಸವನ ದೇವರ, ಆತನ ಕೋಗಿ ಬಸವನ ಕೋಗಿ ಮಾಡುವೆ ನಮಸ್ಕಾರ. ಹೋಗಿ ಮಾಡುವೆ ನಮಸ್ಕಾರ. ಏನೋ ಗೆಳೆಯ ಬಣ್ಣ ಮಿತ್ರ, ಇದೇ ಜಾತ್ರೆಲಿ ಬಂದು ಒಂದು ರೂಪಸದ ಹೆಣ್ಣು ಕಂಡಿನ ಮಿತ್ರ. ಏ ಮಿತ್ರ ಹೆಣ್ಣ ಕಂಡಿ ಓ ಗಿಡದಾಗಿನ ಹಣ್ಣ ಕಂಡಿ ಓ ಗೆಳೆಯ. ಏನೋ ಗೆಳೆಯ ಬಣ್ಣ ಮಿತ್ರ, ಗಿಡದಾಗಿನ ಹಣ್ಣಲ್ಲಿ ಮಿತ್ರ ಒಂದು ರೂಪಸದ ಹೆಣ್ಣು ಕಂಡಿನ ಮಿತ್ರ. ಮಿತ್ರ ಹೆಣ್ಣ ಕಂಡ್ರ ನಾ ಏನ್ ಮಾಡಿಲ್ಲ ಓ ಗೆಳೆಯ. ಈಗ ಏನು ಗೆಳೆಯ, ಹೆಣ್ಣಂದ್ರ ಹೆಣ್ಣಲ್ಲ ಮಿತ್ರ. ಮಿತ್ರ ಅದ್ ಎಂತಾದಿತ್ತು? ಆ ಹೆಣ್ಣ ಇಲ್ಲಿರುದಲ್ಲ ಗೆಳೆಯ. ಗೆಳೆಯ ಮತ್ ಎಲ್ಲಿರುದು ಮಿತ್ರ? ಮಿತ್ರ ಹೆಣ್ಣು ಇರುದು ಜಾಗನ ಬೇರೆ ಗೆಳೆಯ. ಅದ್ಯಾವ ಜಾಗನೋ ಮಿತ್ರ? ಗೆಳೆಯ ಹೆಣ್ಣ ಇರೋದು ಇಂದ ಸಮದಲ್ಲಿ ಶಿವ ಮರ್ತ ಹುಟ್ಟಿಸಿದನು ಈ ಭೂಲೋಕದಲ್ಲಿ. ಅಕ್ಕಿನ ನೋಡಿ ಬಂತು ನನಗ ಬೌಳಿಕಿ, ಆಹಾ ಏನ್ ಹೇಳಲು ಅಕ್ಕಿ ಚೆಲುವಿಕಿ. ಅಷ್ಟು ಚಂದಿದ್ಲು ಮಿತ್ರ, ಬಾಳು ರೂಪಿಸುದು ಹೆಣ್ಣು ಗೆಳೆಯ. ಮಿತ್ರ ಇದೇ ಜಾತ್ರೆ ಉದ್ದಂದ್ರೆ ಉದ್ದಲ್ಲ, ಗಿಡ್ಡಂದ್ರೆ ಗಿಡ್ಡಲ್ಲ, ಬಟ್ಟನ ಮಾರಿ ನೆಟ್ಟನ ಮುಗಿನ ಹೆಣ್ಣ ಗೆಳೆಯ, ನನ್ನ ಮುಂದೆ ದಾಟಿ ಹೋದಾಗಿದ್ರೆ ಗೆಳೆಯ, ನನ್ನ ಜೀವನದಾಗ ಎಷ್ಟು ಸಮಾಧಾನ ಇಲ್ಲ ಮಿತ್ರ. ಸಮಾಧಾನ ಇಲ್ಲ ಗೆಳೆಯ. ಇದೇ ಜಾತ್ರೆ ಒಳಗ ಹೋಗಿ ಮಿತ್ರ ಬಳಿಗರಂಗಡೆಗ ಬಳಿ ಇಟ್ಕೋತಿರ್ತಾಳೆ ಗೆಳೆಯ, ಪಳಾರದಂಗಡ ಹೋಗಿ ಮಿತ್ರ ಪಳಾರ್ ತಗೋತಿರ್ತಾಳೆ. ಆಕಿ ಹೋಗು ಅಡ್ಡದಾರಿ ಕಟ್ಟಿ ಆಕಿ ಕೂನ ಆಕಿ ಗುರ್ತ ಆಕಿ ಸರ್ವ ಸಿಂಗಾರ ಮಿತ್ರ ಕೇಳ್ಕೊಂಡ್ ಬರುವಂತ ನಾವು. ಆಗ್ಲಿ ಮಿತ್ರ ನಾನು ಕೇಳ್ಕೊಂಡ್ ಬರ್ತಾನೆ ನೋಡು ಮಿತ್ರ, ಹೋಗಿ ಬರುವಂತ ನಾವು. ನಿಲ್ಲು ನಿಲ್ಲು ತಂಗಿ, ಮತ್ತ ಅವ್ರು ಹೇಳ್ತಾನೆ ಕೇಳುವಂತ ಕೇಳು, ಚಂದವಾಗಿ ಹೇಳು. ಯಾಕ ತಂಗಿ ಅಲ್ಲಿ ಹೊಂಟಿ? ಅಬಸರ ಆಗಿದೆ ಸಿಂಗಾರ ಬಡವನ್ನ ನಿನ್ನ ಜಿಲ್ಲ ದರಕಾರ. ಬಸವನ ದೇವರ ಆತ ಹೋಗಿ ಮಾಡುವೆ ನಮಸ್ಕಾರ ನಿಲ್ಲು ನಿಲ್ಲು ತಂಗಿ ನೋಡುವ ತಂಗಿ ಜರದ ಪಿತಾಮೃಟ್ ಒಂದು ಜರದ ಕುಂಸ ತೊಟ್ಟುಕೊಂಡು ತಂಗಿ ಇಷ್ಟೆಲ್ಲ ಬರಗುಡ್ಕೊಂತ ತಂಗಿ ನೀನು ಎಲ್ಲಿಗೆ ಹೊಂಟಿವಿ ಮತ್ತೆ ನಿನ್ನ ಕುಣಗುರ್ತ ಹೇಳಬೇಕಾಯ್ತು ನೋಡುವ ಏನು ಅಣ್ಣ ನನ್ನ ಕುಣಗುರ್ತ ಹೇಳಲಿಕ್ಕೆ ಬೇಕಲ್ಲ ಹೌದು ನೋಡು ತಂಗಿ ನಾ ಹೇಳ್ತೇನೆ ಕೇಳ್ರಿ ಹಾ ತಂಗಿ ಚೆನ್ನಾಗಿ ಹೇಳುವಂತ ಕೇಳು ಬಿಡೋ ದಾರಿ ಬಿಡೋ ದಾರಿ ಹುಡುಗದ ಚೆಲವಾ ಏರಿ ಬಂದಿತ್ತು ನೆತ್ತಿ ಮ್ಯಾಲೆ ತಲಿ ಮ್ಯಾಲೆ ಬಿಡೋ ದಾರಿ ಬಿಡ ಬಿಡ ದಾರಿಯ ಹುಡುಗಟ ಚೇಲವಾ ಪರಸ್ತ್ರೀ ಹೆಣ್ಣು ಮಕ್ಕಳ ಎನ್ನ ದಾರಿ ಕಟ್ಟು ಚಲವಲ್ಲ ಎನ್ಗೆ ಸುಮ್ಮನ ದಾರಿಯನ್ನು ಬಿಡುವಂತವರಾಗ್ರಿ ತಂಗಿ ನಿನ್ನ ಕೂಣಗುರ್ತ ಹೇಳಿದ್ರೆ ದಾರಿ ಬಿಡುತ್ತೇನೆ ತಂಗಿ ಇಲ್ಲವಾದ್ರೆ ನಾ ಏನ್ ದಾರಿ ಬಿಡಂಗಿಲ್ಲ ನೋಡುವ ಏನು ಅಣ್ಣ ನನ್ನ ಕೂಣಗುರ್ತ ಕೇಳಕ ನೀನ್ಯಾರು ನಿನ್ನ ಹೆಸರೇನಪ್ಪ ತಂಗಿ ನನ್ನ ಹೆಸರು ಹೇಳ್ಬೇಕಲ್ಲ ಹೌದ್ರಿ ಅಣ್ಣ ನೋಡ ತಂಗಿ ಹುಡುಗ ಹುಲಿಯಾಳ ತುಡುಗ ಸಿದ್ದಾಪುರ ಒಳ್ಳೇದು ಸಿದ್ದಾಪುರ ಮುಂದೆ ಕೊಡತಿ ಕೊಲ್ಲಾರ ಹಳದಾಗ ನಿಮ್ಮಂತ ತಂಗಿಯರು ಸಿಕ್ಕ್ರ ಅವ್ರಿಗೆ ಪಂಟ್ ಹೇಳಿ ಗಂಟ್ ಹಾಕಿ ಹೊಂಟ್ ಬರು ಬಂಟ್ ಬಾಳನ್ನ ಬಂಟ್ ಬಾಳನ್ ಅಂತಾರ ನೋಡ್ ತಂಗಿ ತಂಗಿ ಇದು ಹೊಲ್ದ ಮ್ಯಾಲ ಹುರ್ಕಡ್ಲಿ ಬಾಳನ ಹುರ್ಕಡ್ಲಿ ಬಾಳನ್ ಅಂತಾರ ನೋಡ್ವ ಏನ್ರಿ ಬಾಳಪ್ಪಣ್ಣ ಈ ಸದ ನನ್ನ ಕೂಣ ಗುರ್ತ ಹೇಳ್ಬೇಕಲ್ಲ ಹೌದ್ ತಂಗಿ ಹೇಳ್ಬೇಕು ನೋಡ್ವ ಕೊಟ್ಟವ್ರಿ ಅವ್ರ ಹುಟ್ಟಿದ್ವರಿ ಅವ್ರ ಅವ್ರ ಗಂಡ ಯಾರ ಭಾವ ಯಾರ ಭಾವ ಯಾರ ಅಣ್ಣ ಹೇಳ್ತೇನೆ ಕೇಳ್ರಿ ತಂಗಿ ಚಂದ ಹೇಳುವಂತ ಕೇಳುವ ಬಾಳನ್ನ ಕೇಳು ಬಸವಂತ ಮೈದೋಣರ ನಗಳಾರಿ ಆಗ್ಬೇಕು ಪ್ರಾಣೇಶ್ವರ ಹೊ ಏನು ಬಾಳ ಪಣ್ಣ, ಎನ್ನ ಕೊಟ್ಟದ್ದು ಸ್ಯಾರ ಬೈಲು ಹಂಗಲ್ಲ, ಎನ್ನ ತವರ ಮಣಿ ಬೈಲು ಮಾಡ. ಒಳ್ಳೆ ತಂಗಿ, ಆ ವೀರಪಾಕ್ಷಿ ಬಸವಂದ್ರ ಬಂದು ಎನಗೆ ಮೈದನ್ ರಾಯ್ಬೇಕು, ಲಗಳ ಆರ ಈರೇಶ್ವರ್ ಬಂದು ಎನಗೆ ಪ್ರಾಣೇಶ್ವರ ಆಗ್ಬೇಕು ಅನ್ನ ಎನಗೆ ಬಂದು ಲಗಳಾರ ಗಂಗಾ ಲಗಳಾರ ಗಂಗಾದ್ರು ಅಂತಾರ ನೋಡಪ್ಪ. ಹಾಗಾದ್ರೆ ತಂಗಿ ಇನ್ನ ಮೇಲೆ ತಿಳಿದಂಗಾತು, ತಂಗಿ ದಾರಿ ಬಿಟ್ಟಿದ್ದೇನೆ ದಾಟಿ ಹೋಗುವಂತ ಬಾಳಪ್ಪಣ್ಣ ಇಟ್ಟೆಲ್ಲ ಕೂಣು ಗುರ್ತಿ ಯಾಕೆ ಹೇಳ್ರಿ? ನೋಡ್ ತಂಗಿ, ಊರಿಗೆ ಒಂದ್ ನಮ್ಗಿರ್ಬೇಕು, ಕೈಲಿ ಒಂದ್ ತಮ್ಗಿರ್ಬೇಕು, ಮನ್ಯಾಗ ನಿನ್ನ ತಕೋಬೇಕು ತಂಗಿರ್ಬೇಕು. ಏನೋ ಅಕಸ್ಮಾತ್ ದಾರಿ ತಪ್ಪಿ ನಿಮ್ ಊರಿಗೆ ಬಂದ್ರ ಒಂದ್ ಚಿರಗ್ ನೀರ್ ಕೊಟ್ಟಿ ಅಂತ ಕೇಳಿ ನೋಡವ. ಏನ್ರಿ ಬಾಳಪ್ಪಣ್ಣ, ಏನೋ ಅಕಸ್ಮಾತ್ ಏನ ದಾರಿ ತಪ್ಪಿದ್ರೆ ಎನ್ನ ರಾಮದುರ್ ತಾಲೂಕ ಸಾಲಹಳ್ಳಿ ಅಲ್ಲಿಗೆ ಬಂದ್ರೆ ನಿಮ್ಗೆ ಒಂದ್ ಚಿರಗ್ ನೀರ ಒಂದ್ ಬತ್ತ ತಂಬಾಕದ್ ನಾ ಕೊಡ್ತೀನಿ ನೋಡ್ರಿ ಅಣ್ಣ. ಆಗ್ಲಿ ತಂಗಿ, ಎನ್ನ ನಮಸ್ಕಾರ ಹೋಗಿ ಬರಿ. ತಂಗಿ ನಮಸ್ಕಾರ ಹೋಗಿ ಬರುವಂತ ಕೇಳವಾ. ಏನೋ ಗೆಳೆಯ ಬಾಳಣ್ಣ, ಮಿತ್ರ ಕುಣ ಗುರ್ತ ಕೇಳ್ಕೊಂಡ್ ಬಂದಿರು. ಮಿತ್ರ ಮಿತ್ರ ಕೇಳ್ಕೊಂಬಂದ್ ನೋಡು ಗೆಳೆಯ. ಯಾರಂತವ್ರು ಮಿತ್ರ? ಅವ್ರ ಬಾಳ ಶ್ರೀಮಂತ ಹೆಣ್ಮಗಳದಾಳ ನೋಡು ಗೆಳೆಯ. ದೊಡ್ಡ ಶ್ರೀಮಂತ ಗೆಳೆಯ? ಏನೋ ಗೆಳೆಯ ಬಾಳಣ್ಣ. ಮಿತ್ರ ಊರೈತೆ ಬೆಳಗ್ಗೆ ದೊಡ್ಡವ್ರು ಇರೋವ್ರನ್ನ, ಸಣ್ಣವ್ರು ಇರೋವ್ರನ್ನ ಗೆಳೆಯ, ಬಡವ್ರು ಇರೋವ್ರನ್ನ, ಶ್ರೀಮಂತರು ಇರೋವ್ರನ್ನ ಗೆಳೆಯ. ಮಿತ್ರ ಆಕಿಗೆ ಬಂದು ಯಾರಂತಾರಂತ ನೋಡು ಮಿತ್ರ. ಅವ್ರನ್ನ ಕೊಟ್ಟದ್ದು ಸ್ಯಾರ ಬೈಲ್ ಹೊಂಗಲ್ಲ. ಒಳ್ಳೇದು ಮಿತ್ರ, ಅವ್ರ ತವ್ರ ಮನಿ ಬೈಲ್ ವಾಡ. ಕಿರ್ಪಾಕ್ಷಿ ಬಸವಂತ ಬಂದು ಭಾವ ಮೈದನರಬೇಕು. ಒಳ್ಳೇದು ಮಿತ್ರ. ಲಗಳೀರನ್ನ ಬಂದ ಅವ್ರ ಸ್ವತಃ ಅವ್ರ ಗಂಡ ಆಗ್ಬೇಕು. ಅವರಿಗೆ ಬಂದ ಲಗಳೇರ ಗಂಗಾ ಲಗಳೇರ ಗಂಗಾ ಅಂತಾರ ಅಂತ ನೋಡು ಗೆಳೆಯ. ಏನು ಗೆಳೆಯ ಬಾಣ್ಣ, ಮಿತ್ರ ಲಗಳೇರ ಗಂಗಾ ಅನ್ನೋದು ಗೆಳೆಯ ನಿನಗೂ ಗೊತ್ತದಂಗಾಯ್ತು. ಗೊತ್ತಾಯ್ತು ಮಿತ್ರ. ನನಗೂ ಗೊತ್ತದಂಗಾಯ್ತು ಮಿತ್ರ. ಈ ಕುಂತ ಸಭೆಗೆ ಗೊತ್ತದಂಗಾಯ್ತು ಗೆಳೆಯ. ಲಗಳೇರ ಗಂಗಾ ಅಂದಲ್ಲ ಮಿತ್ರ, ಗೆಳೆಯ ಆಕಿ ಮೇಲೆ ನನ್ನ ಮನಸ್ಸಾಗಿತ್ತು ಮಿತ್ರ. ಮಿತ್ರ ನಿನ್ ಮನಸ್ಸಾದ್ರೆ ನಾ ಏನ್ ಮಾಡ್ಲಿ ಗೆಳೆಯ? ಏನು ಗೆಳೆಯ ಬಾಳಣ್ಣ, ಮಿತ್ರ ಆಕಿ ಮೇಲೆ ನನ್ನ ಮನಸ್ಸಾರ ಗೆಳೆಯ, ನೀನೇನ್ ಮಾಡುದಂತ ಕೇತಿಲ್ಲ. ಹೌದು ಮಿತ್ರ. ಗೆಳೆಯ ಹೇಗಾರ ಮಾಡಿ ಮಿತ್ರ ಮನಸ್ಸು ಹೊರಸ್ಕೊಂಡು ಬರ್ಬೇಕಾಗಿತ್ತು ನೋಡು. ಏ ಮಿತ್ರ ಈ ಕೆಲಸ ಬಂದ ನನ್ನ ಕೈಲಿಂದ ಆಗುದಿಲ್ಲ ನೋಡು ಗೆಳೆಯ. ಗೆಳೆಯ ಈ ಕೆಲಸ ನಿನ್ನಿಂದ ಆಗುಲ್ಲ ಅಂದ್ರೆ ಗೆಳೆಯ ಸ್ವತಃ ನಾನೇ ಹೋಗಿ ಬರುತ್ತೆ ಸ್ವಲ್ಪ ಹಿಂದೆ ಸರಿ ಅಂತ. ಆಗ್ಲಿ ಮಿತ್ರ ಹೋಗಿ ಬರುವಂತ ನಾವು. ಆಗ್ಲಿ ಮಿತ್ರ. ಏನೇ ಗಂಗಾ ಮತ್ತದ್ರ ಹೇಳ್ತೀನಿ ಕೇಳು. ಸಂಗ ಚಂದವಾಗಿ ಹೇಳು. ನೀ ಎಕ್ಕಲ ಗಂಗಾ ಏನತ್ತಿ ನಿಮ್ಮಲ್ಲೇ ನನ್ನ ಪ್ರೀತಿ. ಬಗ್ಗೆ ಹೇಳ ನೀ ಯಾವ ದೊಡ್ಡ ಗರತಿ ಗಂಗಾ. ಒಳ್ಳೆ ಮಾತಿಲ್ಲಿ ನನ್ನ ರಂಗ ಮಂಚಕ ಬಂದ್ರೆ ಸರಿ ಗಂಗಾ, ಇಲ್ಲವಾದ್ರೆ ನಿನ್ನ ಬಲತ್ ಕಾರಿಂದ ಹೊತ್ತುಕೊಂಡು ಹೋಗುತ್ತೇನೆ. ಏನು ಸಂಗ? ಸಂಗ ಹೆಣ್ಣಂದ್ರೆ ಒಂದ್ ಗಿಡದಾಗ ಹಣ್ಣಂತ ತಿಳ್ಕೊಂಡು ಏನು ಸಂಗ? ಒಂದ ಪರಸ್ತ್ರೀ ಹೆಣ್ಣು ಮಕ್ಕಳನ್ನ ಸಂಗ ನಿತ್ಯ ದಾರಿಯಲ್ಲಿ ಮಾತಾಡಿಸ್ಬೇಕಾದ್ರೆ ಒಂದ ನಾಗರ ಹಾವಿನ ಮೇಲೆ ಕಾಲಿಟ್ರೆ ಮನುಷ್ಯನಾಗ ಎಷ್ಟು ಭಯವಾಗ್ತೈತಿ. ಹಂಗ ಸಂಗ ನಿನ್ನ ಗುರ್ತ ನನಗಿಲ್ಲ, ನನ್ನ ಗುರ್ತ ನಿನಗಿಲ್ಲ. ನನ್ನ ರಂಗ ಮನ್ಸಕ್ ಬಂದ ಪಾನಸು ಪರ್ತಿ ಅಂತ ಹೋಗಂತ ಸಂಗ ಕೇಳ್ತಾ ಇದೆಯಲ್ಲ, ಮತ್ತಾದ್ರೂ ಹೇಳ್ತೀನಿ ಕೇಳು ಸಂಗ. ಚಂದವಾಗಿ ಹೇಳು. ನೀ ಏನ್ ಗಂಟ ಬಿದ್ದೋ ಸಂಗ ಕರಗಿ ಹೊರಾರು ಕಪ್ಪದ ಗುಡ್ಡ ಕಣ್ಣಿಗೆ ಛಾಯಾ ಪಾದಿನ ನಂತಿಯೋ ನೀನಾ. ಬರೀ ಸುಣ್ಣ ತಿಂದ ಮಂಗೆ ನಂಗೆ ಅಲ್ಲ ಕಿಂತಿಯೋ ನೀನಾ ಸುಣ್ಣ ತಿಂದ ಮಂಗೆ ನಂಗೆ ಅಲ್ಲ ಕಿಂತಿಯೋ ನೀನಾ ದಿನದ ಸಂತೀನ ಇದು ಬಾಳ ದಿನ ಹುಡುಗ ಬಾಳ ದಿನ ನಡೆಯಕ್ಕಿಲ್ಲ ಕೆಟ್ಟ ಹೊತ್ತು ಏನು ಸಂಘ ಇದು ಕಪ್ಪದ ಗುಡ್ಡ ಕಣ್ಣಿ ಬಾಳ ಚಂದ ಒಳ್ಳೇದು ಸಂಘ ಇದ್ರ ಒಳಗ್ ಹೊಕ್ಕ ನೋಡಿದ್ರಿ ಕಲ್ಲೆಷ್ಟೋ ಮುಳ್ಳಿಟ್ಟು ನಮ್ಮಂತ ಪರಸ್ತ್ರೀ ಹೆಣ್ಣ ಮಕ್ಕಳ ಮೇಲೆ ಸಂಘ ನೀನು ಮನಸ್ಸು ಮಾಡೋ ಚಲೋವಲ್ಲ ಸಂಘ ಸುಮ್ಮನೆ ನಮ್ಮ ಮದುವೆ ಹೆಂಡತಿತ್ತುಕೊಂಡು ಸಂಘ ಮನೆಯಲ್ಲಿ ಜಲಮ ಮಾಡುವಂತನಾಗು ಗಂಗಾ ಹೀಗೆತ್ತಲ್ಲ ಹೌದು ಗಂಗಾ ಮತ್ತಂದ್ರೆ ಹೇಳ್ತೀನಿ ಸಂಘ ಚಂದವಾಗಿ ಹೇಳು ಹುಡುಗಿ ಮನಸ್ಸೋತ ಬಂದಿದ್ದೇನ ಮಾಡಿಗೆತನ ಹುಡುಗಿ ಮನಸ್ಸೋತ ಬಂದಿದ್ದೇ ನಮ್ಮ ಅಡುಗೆತನ ಸೋತ ಬಂದಿದೆ ನಮ್ಮ ಅಡುಗೆತನ ಪೂರಿ ಮನ ಸೋತ ಬಂದಿದೆ ನಮ್ಮ ಅಡುಗೆತನ ಏ ಮಾಡಿಗೆತನ ಹುಡುಗ ನೋಡವಚನ ಏ ಮಾಡಿಗೆತನ ಹುಡುಗ ನೋಡವಚನ ಮನಸೋತ ಬಂದಿದೆ ನಮ್ಮ ಅಡುಗೆತನ ಪೂರಿ ಮನಸೋತ ಬಂದಿದೆ ನಮ್ಮ ಅಡುಗೆತನ ಹುಡುಗಿ ಚಿಂತಾಕ ತಂದಿದ್ದೇನ ನೋಡಿ ಇಟ್ಕೋರ ಹುಡುಗಿ ಚಿಂತಾಕ ತಂದಿದ್ದೇನ ನೋಡಿ ಇಟ್ಕೋರ ಚಿಂತಾಕ ತಂದಿದ್ದೇನ ನೋಡಿ ಇಟ್ಕೋರ ಹುಡುಗಿ ಚಿಂತಾಕ ತಂದಿದ್ದೇನ ನೋಡಿ ಇಟ್ಕೋರ ಏ ನೋಡಿ ಇಟ್ಕೋರೆ ಹುಡುಗಿನ ಮುತ್ತಿನ ಬಂಚಲ ಏ ನೋಡಿ ಇಟ್ಕೋರೆ ಹುಡುಗಿನ ಮುತ್ತಿನ ಬಂಚಲ ಹುಡುಗಿ ಮನಸೋತ ಬಂದಿದೆ ನಮ್ಮ ಅಡುಗೆತನ ಪೋರಿ ಮನಸೋತ ಬಂದಿದೆ ನಮ್ಮ ಅಡುಗೆತನ ಹೇನೆ ಗಂಗಾ ಮುರುಳಿ ಹೆಣ್ಣ ಪಾತ್ರದಾಕಿ ಸುರುಳಿ ಹೋಳಿಗೆ ಅಂತಾಕಿ ಎರಳಿ ನೋಟ ನೋಡದೆ ಎಡಬಲಕ್ಕ ಕಾಲಾಗಿನ ಪಿಲ್ಲಿ ನುಡಸತಿಯ ಮೆಲ್ಲ ಮೆಲ್ಲಕ್ಕ ನಿನ್ನ ಕಾಲಾಗಿನ ಕಾಲುಂಗರ ಸಪ್ಪಳ ಕೇಳಿ ಅಡ್ಡತನ ಸಂದ್ರೆ ಒಟ್ಟ ಹೊಲಮನಿ ಆಸೆ ಬಿಟ್ಟ ಗಂಗಾ ನೀನು ಎಷ್ಟು ಹೇಳಿದ್ರೆ ನಾನು ಕೇಳುವುದಿಲ್ಲ ಒಳ್ಳೆ ಮಾತಿಲೇ ನನ್ನ ರಂಗಮಂಚಕ್ಕೆ ಬಂದು ಹೋಗುವಂತ ಕ್ಯಾಗು ಏನು ಸಂಘ ಮತ್ತಾದ್ರೆ ಹೇಳುತ್ತೀನಿ ಸಂಘ ಕೇಳುವಂತ ಗಂಗಾ ಚಂದವಾಗಿ ಹೇಳು ಕರಿಬೇಡ ಸಂಘ ನಮ್ಮವರು ಇರ ಪಕ್ಷಿ ಬಸವಂತಂದ್ರೆ ಸಂಘ ಮಾ ಪುಂಡ್ರು ಒಳ್ಳೇದು. ಸುಕ್ಕಲಿಂದ ತೆಗೆವ್ರಲ್ಲ ಸಂಘ ತೆಗೆದ್ರ ಮಾತ್ರ ಜಲಮು ಹೋಗ್ತೈತೆ ಅಂದ್ರ ಅವ್ರೇನ್ ಬಿಡವ್ರಲ್ಲ. ಒಳ್ಳೇದು ಸಂಘ ಈರಾ ಇರುಪಕ್ಷ ಬಸವಂತನ ಸಂಘ ಮಾಪುಂಡ್ರು ಸಂಘ ನೀನು ಕೇಳೋ ಮಾತ ಸರ್ ನನ್ನ ಗಂಡ ಭಾವ ಮೈದನ್ ಗುರ್ತದಂಗ ಆದ್ರಿ ಒಂದ ಕಡತ ಎರಡು ತುಂಡ ಸಂಘ ಒಂದ ಹಿಂದಿನ ಮ್ಯಾಗ ಮನಸ್ಸು ಮಾಡಿ ಈ ವ್ಯರ್ಥವಾಗಿ ಸಂಘ ಸತ್ತು ಹೋಗುದು ಚಲವಲ್ಲ. ಸಂಘ ಸುಮ್ಮನೆ ನಿನ್ಗೆ ದಾರಿನೂ ಬಿಡವಂತರಾಗ್ರಿ. ಗಂಗಾ ಮತ್ತಾರ ಹೇಳ್ತೇನೆ ಚಂದವಾಗಿ ಹೇಳು. ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲುವಾಗಿ ಹೋಗಲಿ ನನ್ನ ಪ್ರಾಣ ಕೇಳ ಗಂಗಾ ನೀನ. ಏ ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲುವಾಗಿ ಹೋಗಲಿ ನನ್ನ ಪ್ರಾಣ ಕೇಳ ಗಂಗಾ ನೀನ. ನೀನು ಎಷ್ಟು ಹೇಳಿದ್ರೆ ಕೇಳುವುದಿಲ್ಲ ನಾನು. ಆ ಶಾಪುರ ಶಂಕರನ ಪಾದ ಮುಟ್ಟೆ ಆದ್ರೂ ಹೇಳುತ್ತೇನೆ. ಬಿಡೋದಿಲ್ಲ ಗಂಗಾ ನಿನ್ನ ಬಿಟ್ಟು ಹೋಗುವುದಿಲ್ಲ. ಏನು ಸಂಘ, ನಾನು ಎಷ್ಟು ಹೇಳಿದ್ರು ಸಂಘ ನನ್ನ ಮಾತು ನಿನ್ನ ಕೇಳವಲ್ಲಿ. ಹೌದು ಸಂಘ, ಹೆಣ್ಣಿಗೆ ಹೆಂತೆ ಅಂತಾರ ಮಣ್ಣು ಮುಕ್ಕಿಗಿದಾರು. ಯಾರು ಸೀತನ ಸಲುವಾಗಿ ರಾವಣ ಕೆಟ್ಟ, ದ್ರೌಪದಿ ಸಲುವಾಗಿ ಕೀಸ್ಕುನು ಸತ್ತ, ಮೋಹಿನಿ ಮೇಲೆ ಮನಸ್ಸು ಮಾಡಿ ಆ ಭಸ್ಮಾಸುರದಂತಾವ ತನ್ನ ಉರಿ ಅಸ್ತವನು ಸಂಘ ತನ್ನ ತಲೆ ಮುಡಿದು ಸಂಘ ಸುಟ್ಟುಕೊಂಡು ಸತ್ತ ಹೋಗಿದ್ದಾರೆ. ಸಂಘ ಹಂತಿಂತವ್ರ ಹಂಗಾಗಿರಂದ ಮೇಲೆ ಸಂಘ ನಿನ್ನಂತ ಅಂದ್ರೇನು ಮತ್ತಾದ್ರೆ ಹೇಳುತ್ತೇನೆ ಕೇಳುವಂತ ನಾಗು. ಅಲ್ಲಪ್ಪ ನಿನ್ನ ರೀತಿ ಎಂತ ಮತನ ಆಡಿದೋ, ಅಲ್ಲೋಗೋ ನಿನ್ನ ರೀತಿ ಎಂತ ಮತನ ಆಡಿದಿ, ದರಜಾ ನಿಲ್ಲದೆ ಬರದಿ ಮಾಯೆ. ಅಪ್ಪನ ಹೇಳಿದಾನ ವಾಸ ಕೆಲ ಮನಸ್ಸ ಬಿಡಬೇಡ, ಹಗ್ಗ ಹಚ್ಚಿ ಜಗ್ಗಿಯ ಹಿಡಿಯೋ ಮನಸ್ಸ ಬಿಡಬೇಡ. ಅವರಿವರ ಹೇಳಿದರ ಕೇಳಬೇಡ, ಸಂಘ ನಾನು ಗಂಡುಳ ಬಾಲಿ, ಒಳ್ಳೇದು. ಅತ್ತೆ ಮನೆ ಸೊಸೆ, ತವರ ಮನೆ ಹೆಣ್ಣು ಮಕ್ಕಳಿದ್ದೇನೆ. ಸಂಘ ಮನೆಯಲ್ಲಿ ಬಂಗಾರ ಮದುವೆ ಹೆಂಡತರಕ್ಕಾಗ್ಲಿ, ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಸಂಘ ನೀನು ಮನಸ್ಸು ಮಾಡೋ ಚಲವಲ್ಲ. ಸುಮ್ಮನೆ ಮದುವೆ ಹೆಂಡತಿ ತಗೊಂಡು ಸಂಘ ಮನೆಯಲ್ಲಿ ಜಲಮ ಮಾಡುವಂತನಾಗು. ಗಂಗಾ ಹೀಗತ್ತಿಲ್ಲ, ಹೌದು ಗಂಗಾ ಹೇಳುತ್ತೇನೆ ಕೇಳುವ. ಸಂಘ ಚಂದವಾಗಿ ಹೇಳು. ಸಿಕ್ಕ ಪ್ರಾಯ ಬಂದ ಮರಗತ್ತಿನ ಬಂದ ಮರಗತ್ತಿನ ತಿಳ್ಕೋರೆ ಮರ್ಜಿ ಮುರುಬೆಂಡ ನಮ್ಮ ಕರ್ಕೋರೆ. ಸಿರಿ ಉಡನಾಡಿ ದಿನ ಕೊಂದ ತರ ತರ, ಸಿರಿ ಉಡನಾಡಿ ದಿನ ಕೊಂದ ತರ ತರ, ಹೂಸ ತೊಡನಾಡಿ ಬಂಗಾರ ಜರೆ ಹೋಗವನಲ್ಲ ಬೆದುರಿ ಪರಾವ ನಿನ್ನ ಮೇಲೆ ಕಾಲ ಕೆದರಿ ಸತ್ತರ ಕಾಣೋದತಿ ಒಂದಿನ ಗೋರಿ. ಗಂಗಾ ಒಳ್ಳೆ ಮಾತಿಲೆಗೆ ಸುಮ್ನೆ ನನ್ನ ರಂಗಮಂಚಕ್ಕೆ ಬಂದು ಹೋಗುವಂತ ಕ್ಯಾಗು. ಏನು ಸಂಘ ಹೀಗತ್ತಲ್ಲ, ಏನು ಸಂಘ ಕೆಂಪದೇಸಲ್ ಹೂವ ಕಂಪಿಟ ಕರ್ದಾರ ಏನು ಒಳ್ಳೇದು ಕೆಂಪಣ್ಣವರಲ್ಲಿ ಗುಣವಿಲ್ಲಂದ್ರ ಸಂಘ ಈ ಮಾತಿನ ಅರ್ಥ ಬಂದು ಗೊತ್ತಾಯ್ತು. ಗಂಗಾ ಏನು ಗೊತ್ತಾಗ್ಲಿಲ್ಲ ನೋಡು. ನೋಡು ಸಂಘ, ನಾವೊಂದ ಕೆಂಪು ಸೀರೆ ಇಟ್ಕೊಂಡು ಒಂದ ಕೆಂಪ ಚಂಪರ್ ತೊಡ್ಕೊಂಡು ತಲಿತಮ ಹೂ ಹಾಕೊಂಡು ಸಂಘ ಈ ರಂಗ ಮಂಟಪಲ್ಲಿ ನಿತ್ತು ಏನು ನಾಕ ಮಾತು ಹೇಳ್ತಾ ಇದ್ದೀನಲ್ಲ, ನಾನೊಂದು ಕೆಂಪು ದೇಸಾಲ್ ಹೂ ಇದ್ದಂಗ. ಸಂಘ ಮನೆಯಾಗಿನ ಮದುವೆ ಹೆಂಡತಿ ಅಂದ್ರೆ ಒಂದು ಗುಲಾಬಿ ಹೂ ಇದ್ದಂಗ. ಸಂಘ ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳು ಎಷ್ಟೋ ಚಂದ ಇದ್ವು ಅಂದ್ರು ನಾವೇ ನಿಮ್ಮ ಹೆಂಡ್ರಾಗುದಲ್ಲ. ಸಂಘ ನೀನ್ ನನ್ನ ಗಂಡ ಆಗುದಿಲ್ಲ. ಡೇಕಿನೆ ಕೊಟ್ಟ ಬಾತ್ ಚೆಲ್ಲಿಕು ಶಿವರಾಯಿ. ಸಂಘ ಮತ್ತ ಅವ್ರು ಹೇಳುದನ್ನ ಕೇಳು. ಹೇಳಬೇಡ ಹೋಗುವ ಸಂಘ ದೊಡ್ಡ ಹೇಳಬೇಡ ಬಂದಿನೋ ಯಾವ ದೇವಸ್ಥಾನ ಸತ್ತ ಹೋಗ್ಯಾನ ದಶಮುಖ ರಾವಣ. ಹೇಳಬೇಡ ಹೋಗೋ ಸಂಘ ದೊಡ್ಡೇ ಸ್ಥಾನ, ಹೇಳಬೇಡ ಹೋಗೋ ಸಂಘ ದೊಡ್ಡೇ ಸ್ಥಾನ, ಕಂಡ ಬಂದಿನ ಯಾವ ದೇವಸ್ಥಾನ ಸತ್ತ ಹೋಗ್ಯಾನ ದಶಮುಖ ರಾವಣ. ಜಾದಸಿಯೋ ಕಣ್ಣಣ್ಣನೇ ಅಂಗಿಕಿಸಿಯ ಜಾದಸಿಯೋ ಕಣ್ಣಣ್ಣನೇ, ಅರೆದವ ಅನ್ನ ಬೇಕೋ ರೂಪಾಯಿನ ಕಾಯಿ ಸುಣ್ಣದ ಕಾಯಿ ಜಾದಸಿಯೋ ಚೆನ್ನಪ್ಪನ. ಜಾದಸಿಯೋ ಕಣ್ಣಣ್ಣನೇ ಅಂಗಿಕಿಸಿಯ ಜಾದಸಿಯೋ ಕಣ್ಣಣ್ಣನೇ, ಅರೆದವಳ ಅನ್ನ ಬೇಕೋ ರೂಪಾಯಣ ಕಾಯಿ ಸುಣ್ಣದ ಕಾಯಿ ಜಾದಸಿಯೋ ಚೆನ್ನಪ್ಪನ. ನೋಡು ಸಂಘ, ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಸಂಘ ಮನಸ್ಸು ಮಾಡೋ ಚಲವಲ್ಲ. ಒಳ್ಳೇದು ಸಂಘ ನಾವೇ ಚಂದಿದ್ರು ಸಾಯಂಕ ನಾವೇ ನಿಮ್ಗೆ ಹೆಂಡ್ರಾಗುಲ್ಲ. ಒಳ್ಳೇದು ಸುಮ್ಮನೆ ಮದುವೆ ಅಂತ ಇತ್ತುಕೊಂಡು ಸಂಘ ನೀನ ಮನೆಯಲ್ಲಿ ಜಲಮ ಮಾಡುವಂತನಾಗು. ಸಂಘ ಅಲ್ಲಿ ಪಕ್ಷ ಆಡ್ತಿತ್ತು ನೋಡು. ಗಂಗಾ ಎಲ್ಲಿ